ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಿದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಿದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೆಳಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಚಿಕಿತ್ಸೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ಚೇತನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. 2 ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನ ಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಚಿಕಿತ್ಸೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ಚೇತನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳಿದರೆ, ಪ್ರತಿ ವರ್ಷ 4 ಅಕ್ಟೋಬರ್ನ್ನು ವಿಶ್ವ ಪ್ರಾಣಿ ಕಲ್ಯಾಣ ದಿನ ಅಂತ ನಾವು ಆಚರಿಸ್ತೀವಿ. ಪ್ರಾಣಿಗಳು ನಮ್ಮ ಸಹಜೀವಿಗಳು, ನಾವು ಅವುಗಳ ಬಗ್ಗೆ ಸಾಕಷ್ಟು ಸಹಾನುಭೂತಿಯನ್ನು ಇಟ್ಕೊಂಡಿರಬೇಕಾಗತ್ತೆ. ಅವು ಕೂಡ ನಮ್ಮಂತನೇ ಜೀವ ಇರುವಂಥ ಪ್ರಾಣಿಗಳು. ಈ ಸಂದರ್ಭದಲ್ಲಿ ನಾವು ಈ ಪ್ರಾಣಿ ಕಲ್ಯಾಣದ ಬಗ್ಗೆ ಒಂದು ಚಿಂತನ ಮಂಥನವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಈ ಪ್ರಾಣಿಗಳಿಗೆ ಇರುವಂಥ ಹಕ್ಕುಗಳು ಮತ್ತು ಈ ಪ್ರಾಣಿ ಹಕ್ಕುಗಳ ಪ್ರತಿಪಾದನೆಯನ್ನು ನಾವು ಮಾನವರು ಯಾವ ರೀತಿ ಮಾಡಬೇಕಾಗತ್ತೆ, ಮತ್ತು ಅವುಗಳಿಗಿರುವಂಥ ಸ್ವಾತಂತ್ರ್ಯ ಮತ್ತು ಅವುಗಳಿಗೆ ಸಿಗಬೇಕಾದಂಥ ಹಕ್ಕುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಕೆ ಚೇತನ್ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಚೇತನ್ ಕುಮಾರ್ ಅವರೇ. ನಮಸ್ತೆ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುಖ್ಯವಾಗಿ ಈ ವಿಶ್ವ ಪ್ರಾಣಿ ದಿನವನ್ನು ನಾವು ಯಾತಕ್ಕಾಗಿ ಆಚರಿಸ್ತೀವಿ ಅಂತೀರಿ? ಈಗಾಗಲೇ ನೀವು ಹೇಳಿದ ಹಾಗೆ 4 ಅಕ್ಟೋಬರ್ ನಾವು ವಿಶ್ವ ಪ್ರಾಣಿ ಕಲ್ಯಾಣ ದಿನವನ್ನು ಆಚರಿಸ್ತೀವಿ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರಪಂಚದಾದ್ಯಂತ ಇರುವಂತಹ ಪ್ರಾಣಿಗಳ ಸ್ಥಿತಿಗತಿಯನ್ನು ಉತ್ತಮಪಡಿಸಿ ಈ ಭೂಮಂಡಲವನ್ನು ಪ್ರಾಣಿಗಳ ವಾಸಸ್ಥಳಕ್ಕೆ ಯೋಗ್ಯವಾದ ಜಾಗವನ್ನಾಗಿ ಮಾರ್ಪಡಿಸುವುದು ಒಂದು ಮೂಲ ಉದ್ದೇಶ. ಹೌದು. ಅದರ ಜೊತೆಗೆ ಈ ನಮ್ಮ ಪ್ರಪಂಚದಲ್ಲಿ ಹಲವಾರು ಚಳುವಳಿಗಳು, ಹೋರಾಟಗಳು, ಸಂಘ ಸಂಸ್ಥೆಗಳು ಈ ಪ್ರಾಣಿ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅವನ್ನೆಲ್ಲವನ್ನು ನಾವು ಈ ದಿನದಲ್ಲಿ ಒಂದು ಮಾಡುವಂತಹದ್ದು, ಒಗ್ಗೂಡಿಸುವಂತಹದ್ದು ಈ ದಿನಾಚರಣೆಯ ಪ್ರಮುಖವಾದಂತಹ ಉದ್ದೇಶ. ಅಂದ್ರೆ ಮನುಷ್ಯನು ಕೂಡ ಒಂದು ಪ್ರಾಣಿ. ಹೌದು ಸರ್. ಬುದ್ಧಿವಂತ ಪ್ರಾಣಿ ಅಂತ ಹೇಳ್ಬೋದು. ಹೌದು. ಬುದ್ಧಿವಂತ ಪ್ರಾಣಿ ಆಗಿರೋದ್ರಿಂದ ಎಲ್ಲಾ ಪ್ರಾಣಿಗಳನ್ನು ನಿಯಂತ್ರಿಸ್ತಾನೆ. ಹೌದು. ಮುಖ್ಯವಾಗಿ ಈ ವಿಶ್ವ ಪ್ರಾಣಿ ಕಲ್ಯಾಣ ದಿನ ಆಚರಣೆ ಶುರುವಾದ ಬಗೆಯನ್ನ ಸ್ವಲ್ಪ ವಿವರಿಸ್ತೀರಾ? ಈ ವಿಶ್ವ ಪ್ರಾಣಿ ಕಲ್ಯಾಣ ದಿನವನ್ನ 1925 ಹೆನ್ರಿಕ್ ಜಿಮ್ಮರ್ಮನ್ ಅನ್ನೋಂಥವ್ರು ಶುರು ಮಾಡ್ತಾರೆ ಸರ್. ಇವರು ನಾಯಿ ಮತ್ತು ಮನುಷ್ಯ ಅಂತ ಒಂದು ಕೃತಿಯ ಲೇಖಕರು ಇವರು. ಇವರು ಫ್ರಾನ್ಸಿಸ್ ಅಸ್ಸಿಸಿ ಅಂತ ಸಂತ ಇರ್ತಾರೆ, ಅವರನ್ನ ಪ್ರಾಣಿಗಳ ಮತ್ತು ಪರಿಸರದ ಪೋಷಕ ಸಂತ ಅಂತ ಕರೀತಾರೆ. ಅವರ ಫೀಸ್ಟ್ ಡೇ ಹಬ್ಬದ ದಿನ ಈ ದಿನಾಚರಣೆಯನ್ನು ಆಚರಿಸಲು ತೀರ್ಮಾನಿಸ್ತಾರೆ. 1925-29 ಇವರಿಗೆ ಬರ್ಲಿನ್ ನಗರದಲ್ಲಿರುವಂತಹ ಸ್ಪೋರ್ಟ್ಸ್ ಪ್ಯಾಲೇಸ್ ನಲ್ಲಿ ಸ್ಥಳಾವಕಾಶ ದೊರೆಯೋದಿಲ್ಲ ಈ ಒಂದು ದಿನಾಚರಣೆಯನ್ನ ಆಚರಿಸಲಿಕ್ಕೆ. ಸೊ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಈ ವಿಶ್ವ ಪ್ರಾಣಿ ಕಲ್ಯಾಣ ದಿನ ಆಚರಣೆ ಆಗುತ್ತೆ. ಬಟ್ 1929 ಇಲ್ಲಿವರೆಗೆ ಸತತವಾಗಿ ಅಕ್ಟೋಬರ್ 4 ನಾವು ಪ್ರಾಣಿ ಕಲ್ಯಾಣ ದಿನವನ್ನ ಆಚರಿಸ್ತಾ ಇದೀವಿ ಸರ್. ಈಗ ಮನುಷ್ಯರ ಹಾಗೇನೆ ಪ್ರಾಣಿಗಳಿಗಿರುವಂತಹ ಸ್ವಾತಂತ್ರ್ಯಗಳು ಯಾವ್ಯಾವು ಅಂತೀರಿ? ಮನುಷ್ಯರಿಗೇನಂತ ಹೇಳಿದ್ರೆ ಎಜುಕೇಷನ್ಗೆ ಸ್ವಾತಂತ್ರ್ಯ ಇದೆ, ವಿದ್ಯಾಭ್ಯಾಸ ಹಕ್ಕಿದೆ, ಹೌದು, ಶಿಕ್ಷಣದ ಹಕ್ಕಿದೆ, ಕೆಲಸ ಮಾಡುವ ಹಕ್ಕಿದೆ, ಆಹಾರದ ಭದ್ರತೆ ಇದೆ. ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಕೆಲವೊಂದು ಹಕ್ಕುಗಳಿವೆ, ಕೆಲವೊಂದು ಸ್ವಾತಂತ್ರ್ಯಗಳಿವೆ. ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಪ್ರಾಣಿ ಕಲ್ಯಾಣದ ಮೂಲ ಮಂತ್ರಗಳು ಅಂತ ಕರಿತೀವಿ. ಇದರಲ್ಲಿ 5 ಮೂಲ ಮಂತ್ರಗಳಿವೆ ಅಥವಾ 5 ಹಕ್ಕುಗಳಿವೆ. ಮೊದಲನೇ ಹಕ್ಕು ಅಂತ ಅಂದ್ರೆ ಹಸಿವಿನಿಂದ ಸ್ವಾತಂತ್ರ್ಯ. ಪ್ರಾಣಿಗಳು ತಮಗಿಷ್ಟವಾದ ಮತ್ತು ಉತ್ತಮವಾದ ಆಹಾರ, ನೀರು, ಗಾಳಿ, ಬೆಳಕನ್ನು ಪಡೆಯಲು ಮನುಷ್ಯರಷ್ಟೇ ಹಕ್ಕು ಕೂಡ ಅವಕ್ಕೂ ಕೂಡ ಇರುತ್ತೆ. ಎರಡನೆಯದು ತಮ್ಮ ನೈಸರ್ಗಿಕ ಗುಣಕ್ಕೆ ಅನುಗುಣವಾಗಿ ಆವಾಸ ಸ್ಥಾನವನ್ನ ಹೊಂದುವಂತಹ ಹಕ್ಕು ಕೂಡ ಅವಿರ್ತವೆ, ಅಂದ್ರೆ ವಾಸಸ್ಥಳವನ್ನ ಹೊಂದುವಂತಹ ಹಕ್ಕಿರ್ತವೆ. ಉದಾಹರಣೆಗೆ ಹಕ್ಕಿಗಳು ಮರದ ಮೇಲಿರ್ತವೆ, ಮಂಗಗಳು ಮರದ ಮೇಲಿರ್ತವೆ. ಆ ತಮ್ಮ ನೈಸರ್ಗಿಕ ಗುಣಕ್ಕೆ ಅನುಗುಣವಾಗಿ ಅವು ವಾಸಸ್ಥಳವನ್ನ ಹೊಂದಬಹುದು. ಇನ್ನು ಮೂರನೆಯದು ನೋವಿನಿಂದ ಮುಕ್ತಿ. ನೋವಿನಿಂದ ಮುಕ್ತಿ ಅಂತ ಅಂದ್ರೆ ಮನುಷ್ಯರಂತೆ ಪ್ರಾಣಿಗಳೂ ಕೂಡ ತಮಗೆ ಅನಾರೋಗ್ಯ ಉಂಟಾದಾಗ ಚಿಕಿತ್ಸೆಯನ್ನು ಪಡೆಯಲು ಸಹ ಅವುಗಳಿಗೂ ಹಕ್ಕಿರುತ್ತೆ. ಅದನ್ನ ಯಾವುದೇ ಕಾರಣಕ್ಕೆ ಮನುಷ್ಯರು ಡಿನೆ ಮಾಡಬಾರದು. ಇನ್ನು ನಾಲ್ಕನೇದು ಹೇಳೋದಂತ ಅಂದ್ರೆ ತಮ್ಮ ಪ್ರಕೃತಿದತ್ತ ಗುಣವನ್ನ, ಅಂದ್ರೆ ಈಗ ಹಕ್ಕಿಗಳು ಹಾರಾಡೋದಿರ್ಬೋದು, ಮಂಗಗಳು ಕುಣಿಯೋದಿರೋದು, ಅವುಗಳನ್ನ ವ್ಯಕ್ತಪಡಿಸುವಂತಹ ಸಂಪೂರ್ಣವಾದ ಹಕ್ಕು ಪ್ರಾಣಿಗಳಿಗೆ ಇರುತ್ತೆ. ಅದೇ ರೀತಿ ದುಃಖ ಭರಿತವಲ್ಲದ, ಭಯಭೀತವಲ್ಲದ ವಾತಾವರಣದಲ್ಲಿ ಬದುಕುವ ಹಕ್ಕು ಕೂಡ ಈ ಪ್ರಾಣಿಗಳಿಗೆ ಇರ್ತವೆ. ಈ 5 ಅಂಶಗಳನ್ನ ನಾವೇನಂತ ಕರಿತೀವಿ, ಪ್ರಾಣಿ ಕಲ್ಯಾಣದ ಮೂಲ ಮಂತ್ರಗಳು ಅಂತ ಕರಿತೀವಿ, ಅಥವಾ 5 freedoms ಅಂತ ಕರಿತೀವಿ. ಅಂದ್ರೆ ಈ ಸ್ವಾತಂತ್ರ್ಯಗಳನ್ನ ನಾವು ಮನುಷ್ಯರಾದಂತವರು ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ನಿರಾಕರಿಸಬಾರದು. ಹೌದು ಸರ್, ಅದು ನಮ್ಮ ಕರ್ತವ್ಯ. ಸರ್, ಇನ್ನು ನಮ್ಮ ದೇಶದಲ್ಲಿ ಈ ಪ್ರಾಣಿ ಕಲ್ಯಾಣದ ಪರಿಕಲ್ಪನೆ ಹೇಗೆ ಪ್ರಾರಂಭವಾಯಿತು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಸರ್, ನಮ್ಮ ದೇಶ ಪ್ರಪಂಚದಲ್ಲಿ 7ನೇ ಅತಿದೊಡ್ಡ ದೇಶ ಸರ್. ನಮ್ಮಲ್ಲಿ ಹುಲಿ ಇದೆ, ಸಿಂಹ ಇದೆ, ಆನೆಗಳಿದ್ದಾವೆ, ಖಡ್ಗಮೃಗಗಳಿದೆ, ನವಿಲುಗಳಿದೆ, ಜಿಂಕೆಗಳಿದೆ, ಹಲವಾರು ಪ್ರಾಣಿಗಳ ಆವಾಸ ಸ್ಥಾನ ನಮ್ಮ ದೇಶ. ನಮ್ಮ ದೇಶದ ಸಂವಿಧಾನದಲ್ಲಿ ಈ ಪ್ರಾಣಿಗಳ ರಕ್ಷಣೆಯನ್ನ ಮೂಲಭೂತ ಕರ್ತವ್ಯ ಅಂತ ಪರಿಗಣಿಸಲಾಗಿದೆ ಸರ್. ಆಮೇಲೆ ನಮ್ಮ ಭಾರತೀಯ ದಂಡ ಸಂಹಿತೆ 1860 ಪ್ರಕಾರ ಪ್ರಾಣಿಗಳಿಗೆ ಹಿಂಸೆ ಮಾಡುವುದು, ಕೊಲ್ಲೋದು, ಅಂಗವೈಕಲ್ಯ ಮಾಡುವುದು ಇವೆಲ್ಲವೂ ಕೂಡ ಸೆಕ್ಷನ್ 428-429 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧಗಳು. ಹಾಗಾಗಿ ನಮ್ಮ ದೇಶದಲ್ಲಿ ಹಲವಾರು ಕಾನೂನು ಕಟ್ಟಳೆಗಳು ಪ್ರಾಣಿ ಕಲ್ಯಾಣಕ್ಕಾಗಿ ಇದೆ. ಅಂದ್ರೆ ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿರುವಂತಹ ಪ್ರಮುಖವಾದಂತಹ ಪ್ರಾಣಿ ಕಲ್ಯಾಣ ಕಾಯ್ದೆಗಳು ಯಾವ್ಯಾವು ಅಂತಿದೆ ಸರ್? ಪ್ರಮುಖ ಪ್ರಾಣಿ ಕಲ್ಯಾಣ ಕಾಯ್ದೆಗಳನ್ನ ಹೇಳಬೇಕು ಅಂತ ಅಂದ್ರೆ ಮೊದಲನೆಯದಾಗಿ ಬರುವಂತದ್ದು ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ 1960, ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಆಕ್ಟ್ 1960. ಇನ್ನೊಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಈ ಎರಡೂ ಕಾಯ್ದೆಗಳು ಅತ್ಯಂತ ಪ್ರಮುಖವಾದ ಮತ್ತು ಪ್ರಬಲವಾದ ಕಾಯ್ದೆಗಳು ಸರ್. ಇವುಗಳ ಅಡಿಯಲ್ಲಿ ಹಲವಾರು ನಿಯಮಗಳು, ಕಾನೂನುಗಳನ್ನ ರೂಪಿಸಲಾಗಿದೆ. ಅಂದ್ರೆ ಈ ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಇದೆಯಲ್ಲ, ಅದು ಮುಖ್ಯವಾಗಿ ಸಾಕು ಪ್ರಾಣಿಗಳಿಗೆ ಅನ್ವಯ ಆಗುತ್ತೆ. ಹೌದು, ಸಾಕು ಪ್ರಾಣಿಗಳಿಗೆ ಅನ್ವಯ. 1972 ಅದು ಕಾಡು ಕಾಡಿನಲ್ಲಿರುವಂತಹ ವನ್ಯಜೀವಿಗಳಿಗೆ ಅನ್ವಯ. ಇನ್ನು ಮುಖ್ಯವಾಗಿ ಈ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಕೇಳ್ತಾ ಇರ್ತೀವಿ, ಏನು ಇದರ ಸ್ಥಾಪನೆ ಉದ್ದೇಶ, ಇದರದೇನು ಕರ್ತವ್ಯ ಅಂತೀರಿ? ನಮ್ಮ 1960 ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 4 ಅಡಿಯಲ್ಲಿ ನಮ್ಮ ದೇಶದಲ್ಲಿ ಪ್ರಾಣಿ ಕಲ್ಯಾಣ ಮಂಡಳಿಯನ್ನ ಶುರು ಮಾಡಲಾಯಿತು 1962 ಶ್ರೀಮತಿ ದಿವಂಗತ ರುಕ್ಮಿಣಿ ಅರುಂಡಾಲೆಯವರ ನೇತೃತ್ವದಲ್ಲಿ ಇದನ್ನು ಶುರುವಾಯಿತು. ರುಕ್ಮಿಣಿ ಅರುಂಡೇಲ್ ಅವರು. ಅವರ ನೇತೃತ್ವದಲ್ಲಿ. ಇದು ಪ್ರಪಂಚದಲ್ಲಿ ಆದಂತ ಮಂಡಳಿಗಳಲ್ಲಿ ಆ ಸಮಯಕ್ಕೆ ಅತ್ಯಂತ ವಿಶೇಷವಾದ ಮಂಡಳಿ ಸರ್. ಈ ರೀತಿಯಾದಂತ ಮಂಡಳಿಗಳು ಅಂದಿನ ಕಾಲದಲ್ಲಿ ಇರಲಿಲ್ಲ. ಈ ಮಂಡಳಿಯ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂತಹ ಪ್ರಾಣಿ ಕಲ್ಯಾಣಕ್ಕಾಗಿ ಇರುವಂತಹ ಕಾನೂನು ಕಟ್ಟಳೆಗಳು ಸರಿಯಾದ ಕ್ರಮದಲ್ಲಿ ನಡೀತಾ ಇದೆಯಾ ಇಲ್ಲ ಅಂತ ಖಾತ್ರಿಪಡಿಸಿಕೊಳ್ಳುವಂಥದ್ದು. ಈ ಪ್ರಾಣಿ ಕಲ್ಯಾಣಕ್ಕಾಗಿ ಮೀಸಲಿಡುವಂತಹ ಅನುದಾನವನ್ನ ಸೂಕ್ತ ರೀತಿಯಲ್ಲಿ ಹಂಚಿಕೆ ಮಾಡುವಂತಹದ್ದು, ಮತ್ತೆ ಭಾರತ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾಲಕಾಲಕ್ಕೆ ಸಲಹೆಗಳನ್ನ ಮಾಹಿತಿಗಳನ್ನ ಟಿಪ್ಪಣಿಗಳನ್ನ ನೀಡುವಂತಹದ್ದು ಈ ಸಮಿತಿಯ ಪ್ರಮುಖವಾದಂತಹ ಉದ್ದೇಶ. ಅಂದ್ರೆ ನಮ್ಮ ರಾಜ್ಯ ಮಟ್ಟಗಳಲ್ಲೂ ಕೂಡ ಈಗ ಈ ವನ್ಯಜೀವಿ ಮಂಡಳಿ ಇಂಥವೆಲ್ಲ ಇದಾವೆ. ಹೌದು ಹೌದು ಸರ್. ಇನ್ನ ಈಗ ಪ್ರಾಣಿಗಳ ಮೇಲೆ ದೌರ್ಜನ್ಯ ಕಾಯಿದೆ ಅಂತ ತಾವು ಹೇಳಿದ್ರಿ. ಹೌದು ಸರ್. ಆ ದೌರ್ಜನ್ಯ ಅಂದ್ರೆ ಯಾವ ರೀತಿಯಾದಂತಹ ದೌರ್ಜನ್ಯ ಅಂತಾರೆ, ಏನೆಲ್ಲ ಇದರಲ್ಲಿ ಒಳಗೊಳ್ಳುತ್ತೆ? ದೌರ್ಜನ್ಯ ಅನ್ನುವಂಥದ್ದು ಹಲವಾರು ಅರ್ಥಗಳನ್ನ ಬರುವಂತಹ ಪದಗಳನ್ನ ಒಳಗೊಂಡಿದೆ ಸರ್. ಇದರಲ್ಲಿ ಪ್ರಾಣಿಗಳಿಗೆ ಹಿಂಸೆ ನೀಡೋದು, ಕೊಲೆ ಮಾಡೋದು, ಅಂಗವೈಕಲ್ಯ ಮಾಡೋದು, ವಿಷಪ್ರಾಶಾಣ ಮಾಡುವುದು, ನಿರುಪಯುಕ್ತಗೊಳಿಸುವುದು, ಮತ್ತೆ ಅತಿಯಾದ ಬಿಸಿಲಿನಲ್ಲಿ ದನಗಳನ್ನ ಕಟ್ಟಾಕೋದು, ಒಂದೇ ಜಾಗದಲ್ಲಿ ತುಂಬಾ ಹೊತ್ತು ಕಟ್ಟಾಕುವಂತಹದ್ದು, ಆಹಾರ ನೀಡದೇ ಇರೋದು, ನೀರು ಕೊಡದೇ ಇರೋದು, ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡದೇ ಇರೋದು, ಅಲಂಕಾರಿಕ ಉದ್ದೇಶಕ್ಕಾಗಿ ಬಾಲಗಳನ್ನ ತುಂಡರಿಸೋದು, ಅಲಂಕಾರಿಕ ಉದ್ದೇಶಕ್ಕಾಗಿ ಕಿವಿಗಳನ್ನ ತುಂಡರಿಸೋದು, ಚುಚ್ಚುಮದ್ದುಗಳನ್ನ ನೀಡದೇ ಇರೋದು, ಅವಶ್ಯಕತೆ ಇಲ್ಲದೆ ಇರುವಂತಹ ಚುಚ್ಚುಮದ್ದುಗಳನ್ನ ಪ್ರಾಣಿಗಳಿಗೆ ನೀಡುವಂತಹದ್ದು, ಇವೆಲ್ಲವೂ ಕೂಡ ದೌರ್ಜನ್ಯದ ಅಡಿಯಲ್ಲಿ ಬರುತ್ತವೆ. ಅವೆಲ್ಲವೂ ಕೂಡ 1960 ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧಗಳು. ಇದರಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಹೇಳಿದ್ರಿ ಚೇತನ್ ಕುಮಾರ್, ಈ ಅವಶ್ಯಕತೆ ಇಲ್ಲದೆ ಇರುವಂತಹ ಚುಚ್ಚುಮದ್ದುಗಳು ಅಂತ. ಯಾವ ಆ ಚುಚ್ಚುಮದ್ದುಗಳು? ಈಗ ಹಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಕ್ಕೆ ಯೂಸ್ ಮಾಡುವಂತ ಆಕ್ಸಿಟೋಸಿನ್ ಇಂಜೆಕ್ಷನ್, ಅದು ಹಂಗಾರೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಹೌದು ಹೌದು. ಅದರಿಂದ ನೇರವಾಗಿ ಹಾಲಿನ ಉತ್ಪಾದನೆ ಏನು ಜಾಸ್ತಿ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಬರುವಂತ ಹಾಲಿನ ಒಟ್ಟು ವಾಲ್ಯೂಮ್ ಅನ್ನು ಏನಂತ ಕರಿತೀವಿ ಅದು ಜಾಸ್ತಿ, ಪ್ರಮಾಣ ಜಾಸ್ತಿ ಆಗುತ್ತೆ. ಆದ್ರೆ ಅದು ಪ್ರಾಣಿಗೆ ತೊಂದರೆ ಕೊಡುತ್ತೆ. ಹೌದು, ರಾಸಾಯನಿಕ. ಹೌದು ಹೌದು. ಈ ತರ ಹಲವಾರು ರಾಸಾಯನಿಕಗಳಿದ್ದಾವೆ. ಈಗ ಸಾಧಾರಣವಾಗಿ ನಾವು ಹೈನುಗಾರಿಕೆಯನ್ನು ಮಾಡುವಾಗ ನಮ್ಮ ಕರುಗಳ ಕೊಮ್ಮನ್ನು ಸುಡ್ತೀವಿ, ಮತ್ತು ನಮ್ಮ ಹೋರಿಗಳಿಗೆ ಬೀಜವನ್ನು ಹೊಡೆಯೋದು, ಹಿಡ ಮಾಡೋದು ಅಂತ ಕೂಡ ಹೇಳ್ತಾರೆ. ಇವು ಕೂಡ ಒಂದು ರೀತಿ ನೋವಿನ ಒಂದು ವಿಚಾರಗಳನ್ನೇ. ಇದನ್ನು ದೌರ್ಜನ್ಯ ಅಂತ ಪರಿಗಣಿಸಲಾಗತ್ತೆಯೇ? 1960 ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಏನಿದೆಯಾ ಅದರ ಅನ್ವಯ ಇವುಗಳನ್ನು ದೌರ್ಜನ್ಯ ಅಂತ ಪರಿಗಣಿಸುವುದಿಲ್ಲ. ಯಾವಾಗ ಸೂಕ್ತವಾದ ಕ್ರಮವನ್ನು ಬಳಸಿ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಇದನ್ನು ಮಾಡಿದರೆ ಇದನ್ನು ದೌರ್ಜನ್ಯ ಅಂತ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಇದನ್ನು ಮಾಡಬೇಕಾದ್ರೆ ನೋವಾಗದೇ ಇರುವಂಥ ಇಂಜೆಕ್ಷನ್ಗಳು ಇದ್ದಾವೆ, ಅವುಗಳನ್ನೆಲ್ಲ ಕೊಟ್ಟು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ದೌರ್ಜನ್ಯ ಅಂತ ಆ ಕಾಯ್ದೆಯಡಿಯಲ್ಲಿ ಪರಿಗಣಿಸಿಲ್ಲ. ಅಂದ್ರೆ ಕೊಂಬು ಸುಡೋದ್ರಿಂದ ಏನ್ ಪ್ರಯೋಜನ ಆಗ್ಬೋದು ಅಂತೇಳಿ? ಕೊಂಬು ಸುಡೋದ್ರಿಂದ ಏನಂತ ಹೇಳಿದ್ರೆ ಕೊಂಬಿನ ಕ್ಯಾನ್ಸರ್ ನ ತಡ್ಕೋಬಹುದು ನಾವು. ಮತ್ತೊಂದು, ದನಗಳಿಗೆ ರಾಸುಗಳಿಗೆ ತೊಂದರೆ ಆಗುವಂತದ್ದನ್ನ, ಮನುಷ್ಯರಿಗೆ ತೊಂದರೆ ಆಗುವುದನ್ನ ಕಡಿಮೆ ಮಾಡಬಹುದು. ಗುದ್ದನ್ನ ನಾವು ಕಡಿಮೆ ಮಾಡಬಹುದು. ಹೌದು, ಕಾದಾಟವನ್ನ ಕಡಿಮೆ ಮಾಡಬಹುದು. ಮತ್ತೆ ನಾವು ಸಾಕುವಾಗ ಒಂದು ಸ್ಥಳಾವಕಾಶ ಕಡಿಮೆ ಬೇಕಾಗುತ್ತೆ. ದೊಡ್ಡ ಕೊಂಬುಗಳಿದ್ರೆ ಒಂದಕ್ಕೊಂದು ಸಂಪರ್ಕಕ್ಕೆ ಬರೋದು, ಘರ್ಷಣೆ ಆಗೋದು ಇವೆಲ್ಲ ಕಡಿಮೆ. ಈ ಬೀಜಗಳನ್ನು ಹೊಡಿತಾರಲ್ಲ, ಸಾಧಾರಣವಾಗಿ ನಾವು ನೋಡಿದಾಗೆ ನಮ್ಮ ವ್ಯವಸಾಯದ ಉದ್ದೇಶಕ್ಕಾಗಿ ಬಳಸುವಂತ ಹೋರಿಗಳಿಗೆ, ಇದರ ಉದ್ದೇಶ ಏನು ಅಂತ? ಬೀಜಗಳ ಹೊಡೆಯುವಂತ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಅನ್ನುವಂತ ಹಾರ್ಮೋನ್ನ ಪ್ರಮಾಣವನ್ನ ಕಡಿಮೆ ಮಾಡುವಂತಹದ್ದಾಗಿರತ್ತೆ. ಸೊ ಆ ತರ ಆದಾಗ ಹೋರಿಗಳಲ್ಲಿರುವಂತ ಪ್ರಕೃತಿದತ್ತವಾದಂತ ಶಕ್ತಿ ಜಾಸ್ತಿ ಆಗತ್ತೆ. ತಿನ್ನುವಂತ ಪ್ರಮಾಣ ರಿಪ್ರೊಡಕ್ಷನ್ ಉದ್ದೇಶಕ್ಕಾಗಿ ಬಳಕೆ ಆಗೋದಿಲ್ಲ. ಅದು ದೇಹದ ತೂಕವನ್ನು ಹೆಚ್ಚಿಸಲು ಮತ್ತೆ ದೇಹದ ಶಕ್ತಿಯನ್ನು ದೇಹದಾರ್ಢ್ಯತೆ ಜಾಸ್ತಿ ಮಾಡೋದು ಜಾಸ್ತಿ ಮಾಡುತ್ತೆ. ಅದರಿಂದ ವ್ಯವಸಾಯಕ್ಕೆ ಅವು ಅತ್ಯಂತ ಉಪಯುಕ್ತ ಆಗ್ತವೆ, ಅತ್ಯಂತ ಚೆನ್ನಾಗಿ ಹೊಂದ್ಕೊಳ್ತವೆ. ಅಂದ್ರೆ ಬೀಜಗಳನ್ನು ಹೊಡೆಯೋದ್ರಿಂದ ಅವುಗಳ ಸಂವರ್ಧನಾ ಶಕ್ತಿಯನ್ನ ನಾವು ಹೀನ ಮಾಡ್ತೀವಿ. ಹೌದು ಹೌದು. ಅದನ್ನ ಕಡಿಮೆಗೊಳಿಸ್ತೀವಿ, ಅದನ್ನ ನಾವು ನಿರುಪಯುಕ್ತಗೊಳಿಸ್ತೀವಿ ಅಂತ ಹೇಳ್ಬೋದು. ಆದ್ರಿಂದ ಇದು ಸದುದ್ದೇಶದಿಂದ ಮಾಡೋದ್ರಿಂದ ಇವು ದೌರ್ಜನ್ಯ ಅಂತ ಪರಿಗಣಿತ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಲಾಳ ಕಟ್ಟೋದು ಅಂತ ಮಾಡ್ತಾರೆ ಗೊರಸುಗಳಿಗೆ, ಅದು ಏನು ನೋವೇನು ಆಗೋದಿಲ್ಲ ಅದು ಸರಿ. ಇತ್ತೀಚಿನ ದಿನಗಳಲ್ಲಿ ಲಾಲ ಕಟ್ಟುವಂತದ್ದು ಏನಿದೆ ಅದನ್ನ ಮಾಡಬಾರದು ಅಂತ ಬಂದಿದೆ. ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಸೂಕ್ತವಾದ ಪರಿಣಿತಿ ಹೊಂದಿರುವಂತವರು ಅದಕ್ಕೆ ಅನುಮತಿಯನ್ನ ಪಡೆದು ಮಾಡಬೇಕು.